ಮುಂದಿನ ವಾರ್ತಾ ಪ್ರಸಾರ 7:35. ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದಾನ. ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವು ಮೊದಲಿಗೆ ಆಲಿಸೋಣ ದೇವದುರ್ಗ ತಾಲೂಕಿನ ರಾಯನಕುಂಪಿ ಗ್ರಾಮದ ಲಕ್ಷ್ಮಣ್ ಅವರ ಕೃಷಿ ಅನುಭವಗಳನ್ನ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ, ಪೇಟೆ ಧಾರಣೆ ಮತ್ತು 7:20 ಜನಪದ ಸಂಗೀತದಲ್ಲಿ ಹುಲಿ ಹೈದರ್ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನ. ಹಾಗಾದರೆ ಬನ್ನಿ ರೈತ ಬಾಂಧವರೇ, ಮೊದಲಿಗೆ ದೇವದುರ್ಗ ತಾಲೂಕಿನ ರಾಯನಕುಂಪಿ ಗ್ರಾಮದ ಲಕ್ಷ್ಮಣ್ ಅವರ ಕೃಷಿ ಅನುಭವಗಳನ್ನ ಆಲಿಸೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಹಿರೇರಾಯನಕುಂಪಿ ಗ್ರಾಮ ಇದೆ, ಅಲ್ಲಿ ನೀರಾವರಿ ಕೂಡ ಇದೆ, ಒಣ ಬೇಸಾಯನೂ ಕೂಡ ಇದೆ. ರೈತ ಬಾಂಧವರು ಇರುವಂತಹ ಭೂಮಿಯಲ್ಲಿ ತಮ್ಮ ಕೃಷಿ ಬೆಳೆಗಳನ್ನು ಬೆಳ್ಕೊಂಡು ತಮ್ಮ ಕೃಷಿ ಬದುಕನ್ನು ನಡೆಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರೇರಾಯಕುಂಪಿ ಗ್ರಾಮದ ಅನುಭವಿ ಕೃಷಿಕರಾದಂತಹ ಲಕ್ಷ್ಮಣ್ ಅವರು ತಮ್ಮ ಒಣ ಬೇಸಾಯದ ಅನುಭವಗಳನ್ನು, ಜೊತೆಗೆ ಹಿಂದೆ ಏನು ಕೃಷಿ ಮಾಡ್ತಾ ಇದ್ರು, ಇವತ್ತಿನ ಕಾಲದಲ್ಲಿ ಏನು ಕೃಷಿಗಳು ಬದಲಾವಣೆ ಆಗ್ತಿದೆ ಎಂಬಂತಹ ಒಂದು ವಿಚಾರವನ್ನು ನಮ್ಮ ರೈತ ಬಾಂಧವರ ಜೊತೆ ಮಾಹಿತಿಯನ್ನು ಹಂಚಿಕೊಳ್ತಿದ್ದಾರೆ ಲಕ್ಷ್ಮಣ್ ಅವರು. ಲಕ್ಷ್ಮಣ್ ಅವರು, ಈಗ ತಮ್ಮದು ಪಿತ್ರಾರ್ಜಿತ ಆಸ್ತಿ ಎಷ್ಟಿದೆ? ಪಿತ್ರಾರ್ಜಿತ 15 ಎಕರೆ ಇತ್ರಿ. 15 ಎಕರೆದಾಗ ತಾವು ಅಣ್ಣ ತಮ್ಮರು ಎಷ್ಟು ಮಂದಿ? 3 ರೀ. ಅಭ್ಯಾಸ ಮಾಡಿದ್ರು ಅಥವಾ ಎಲ್ಲರೂ 3 ಮಂದಿ ಅಣ್ಣ ತಮ್ಮರು ತಾವು ಒಕ್ಕಲ್ತನಕ ನಿಂತರ ಹೆಂಗೆ? ಇಲ್ಲ, ಬೇರೆ ಬೇರೆ ಅವರು, ಒಬ್ರು ತರಕಾರಿ ಮಾಡ್ತಾರೆ ದೊಡ್ಡವರು, ಸಣ್ಣವರು ಬೆಂಗಳೂರಿನಲ್ಲಿ ಇರ್ತಾರೆ, ನಾವು ಒಂದೇ ಊರಲ್ಲಿ ಇರ್ತೀವಿ ಸರ್. ಅಂದ್ರೆ 3 ಮಂದಿ ಅಣ್ಣ ತಮ್ಮರದಾಗ ತಾವು ಹಿರಿಯರ ಏನು, ತಾವು ಚಿಕ್ಕವ್ರು ಹೇಗೆ? ನಾವು ಸಂಟ್ರದವ್ರು, ನಡಬರ್ಕಿನವ್ರು. ನಡಬರ್ಕಿನವ್ರು ತಾವು? ಹೌದ್ರಿ. ತಮ್ಮ ತಂದೆರ ಕಾಲದಾಗ ಒಕ್ಕಲ್ತನ ಮಾಡ್ಕೊಂತು, ನಿಮ್ಮ ಮಂತಂದ ಒಕ್ಕಲ್ತನ ಉದ್ಯೋಗ ಯಾವುದು? ಒಕ್ಕಲ್ತನ ರೀ ಉದ್ಯೋಗ. ನಿಮ್ಮ ತಂದೆಯವರು ಒಕ್ಕಲ್ತನ ಮಾಡ್ತಿದ್ರು? ಒಕ್ಕಲ್ತನ. ತಾವು ಅಭ್ಯಾಸ? ಸೆಕೆಂಡ್ ಇಯರ್ ಆಗಿದೆ ಸರ್. ಪಿ ಯು ಸಿ ಮುಗಿತು? ಪಿ ಯು ಸಿ ಮುಗಿದ್ರಿ. ನೋಡ್ರಿ, ಪಿ ಯು ಸಿ ಎಷ್ಟನೇ ವರ್ಷಕ್ಕೆ ಮುಗಿತು? ಯಾಕಂತಂದ್ರೆ ಆವಾಗಿನ ಕಾಲದಲ್ಲಿ ಶಿಕ್ಷಣ ಮುಗಿಸಿದವರಿಗೆ ನೌಕರಿ ಖಂಡಿತ ಬರ್ತಿತ್ತು. ತಾವೇನಾದರೂ ನೌಕರಿ ಕಡೆ ಮುಖ ಮಾಡಲಿಲ್ಲ ಅಥವಾ ವಿದ್ಯಾಭ್ಯಾಸವನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ, ಹೆಂಗೆ ನಿಮಗೆ? ಅದು ಆ ಕಾಲದಾಗ ಇದು ಬಸ್ ಕಂಡಕ್ಟರ್ ನೌಕರಿ ಫ್ರೀ ಇತ್ತು ಸರ್, ನಾವು ಹೋಗಿಲ್ಲರಿ ಆ ಕಡೆ, ಗಮನ ಕೊಡಲಿಲ್ಲ. ಇದು ಕೃಷಿ ಕಡೆ ಆಗಮನ ಮಾಡಿದ್ವಿ, ಈ ಕಡೆ ಬಿಟ್ಟಿವಿ, ಊರೂರು ಯಾರು ತೆಗಿತಾರೆ ನಡಿ ಅಂತ ಸರಿ ಮಾಡಿದ್ವಿ ರೀ ಸರ್. ಅಂದ್ರೆ ನಿಮಗೆ ಕಂಡಕ್ಟರ್ ನೌಕರಿ ಬಂದಿತ್ತು? ಬಂದಿತ್ತು, ಬರೀ ಫಸ್ಟ್ ಏಡ್ ಅಂತ ಇತ್ತಲ್ರಿ ಅವಾಗ, ಅದೇನು ನೌಕರಿ ಲಂಚ ಇದ್ದಿಲ್ಲ ಏನಿದ್ದಿಲ್ಲ ಸರ್, ಬರೀ 500 ರೂಪಾಯಿ ಫಸ್ಟ್ ಏಜ್ ತೆಗಿಸ್ಕೊಂಡು ಮನೆಗೆ ಇಟ್ಕಂದ್ರೆ ಎಂಪ್ಲಾಯ್ಮೆಂಟ್ ಆಪ್ಷನಲ್ಲಿ, ಅದು ಬರೀ 500 ರೂಪಾಯಿ ಫಸ್ಟ್ ಏಜ್ ತೆಗಿಸಿದ್ರೆ ನಮ್ಮ ದೇವಸ್ಥರು 15 ಮಂದಿ ಕಂಡಕ್ಟರ್ ಹೋದ್ರಿ, ನಾವು ಹೋಗಲಿಲ್ಲ ಸರ್. ಅದು ನೋಡ್ರಿ, ಅವಾಗ ಯಾಕಂತಂದ್ರೆ ಈಗ SSLC ಮುಗಿದ್ಮೇಲೆ ಪಿ ಯು ಸಿ ಓದೋದಪ್ಪ ಅಂತ ದೊಡ್ಡ ಚಲೋ ಓದೇನಪ್ಪ ಅಂತೇಳಿ ಅವಾಗಿನ ಕಾಲದಾಗ ವಿಚಾರ. ಹೌದು ಸರ್, ಅಂತ ವಿಚಾರದ SSLC ಮೇಲೆ ಕಂಡಕ್ಟರ್ ಬಂದಿತ್ತು ಸರ್, ಅಲ್ಲ ರೊಕ್ಕ ಎಲ್ಲ ಏನಿಲ್ಲ ಸರ್ ಫ್ರೀ, ಆದ್ರೆ ಆ ಕಡೆ ಗಮನ ಕೊಡಲಿಲ್ಲ ಸರ್ ನಾವು. ಈಗ ಹೆಂಗ ಅನ್ಸಿದ್ರಿ? ಯಾಕೆ ನೋಡ್ರಿ, ಫ್ರೀ ನೌಕರಿ ಬಂದಿತ್ತು ಅವಾಗ, ಏ ಯಾರು ನೋಡೋಕಪ್ಪ ಊರೂರು ತಿರ್ಗಾಡ್ಬೇಕು ಸರ್. ಈಗ ವ್ಯತ್ಯಾಸ ರೀ, ಏನು ಸುಮ್ಮನೆ ಹೋಗ್ಲಲ್ಲ ನಾವು, ಸುಮ್ಮನೆ ದಡ್ರ ಹಾಕಿ ಕುಂತೀವಲ್ಲ ಅಂತ ಈಗ ಅನುಭವ ಆಗಿದ್ರಿ. ಮತ್ತೆ ಈಗ ತಂದೆರ ಕಾಲದ್ದು ಒಕ್ಕಲ್ತನ, ಮನೆತನದ ಒಕ್ಕಲ್ತನೂ ಕೂಡ ಭೂಮಿಯೊಳಗೆ ನಾವೆಲ್ಲ ಕೃಷಿ ಭೂಮಿಯನ್ನು ಮಾಡ್ಕೊಂಡು ಬಂದ್ರಿ. ಹೇಗೆ ತಾವು ಪಿ ಯು ಸಿ ಫಸ್ಟ್ ಇಯರ್ ಬಿಟ್ಟ ಮೇಲೆ ಅಥವಾ ಪಿ ಯು ಸಿ ಸೆಕೆಂಡ್ ಇಯರ್ ಓದಿದ ಮೇಲೆ ನೀವು ಮತ್ತೆ ಬೇರೆ ಕಡೆ ಏನಾದರೂ ವಿಚಾರ ಮಾಡಲಿಲ್ಲ? ಏನು ಮಾಡಿಲ್ಲ ಸರ್, ಬೇರೆ ಕಡೆ ಏನು ಮಾಡಿಲ್ಲ ಸರ್. ಮತ್ತೆ ಮನೆಯವರು ಹಿರಿಯರಾದ್ರು ವಯಸ್ಸಿಗೆ ಬಂದ್ವಿ, ಮಕ್ಕಳಾದ್ರು ಇಲ್ಲ ಈ ಮಗ ವಯಸ್ಸಿಗೆ ಬಂದಪ್ಪ ಮದ್ವೆ ಮಾಡ್ಬೇಕಂತೇಳಿ ಹಿರಿಯರು ಮದ್ವೆ ಮಾಡ್ಬಿಟ್ರು? ಹಿರಿಯರ್ ಮದ್ವೆ ಮಾಡಿದ್ರಿ, ಆಮೇಲೆ ಮತ್ತೆ ಮಕ್ಕಳಾದ್ರು, ಮಕ್ಕಳಾದ್ಮೇಲೆ ಅವ್ರಿಗೆ ವಿದ್ಯಾಭ್ಯಾಸ ಕೊಡಕ್ಕೆ ಸರಿ ಐತ್ರಿ, ಬೇರೆ ಕಡೆ ಗಮನ ಕೊಡಕ್ಕೆ ಆಗಿಲ್ಲ ಸರ್. ನೋಡ್ರಿ, ಈಗ 3 ಮಂದಿ ಅಣ್ಣತಮ್ಮರು, ತಂದೆರ ಕಾಲದ್ದು ಒಕ್ಕಲ್ತನ, 15 ಎಕರೆ ಭೂಮಿ, ತಲೆಯಕ 5 ಎಕರೆ ಭೂಮಿ ತಮಗೆ ಬಂದಿದೆ. ಹೆಂಗ್ರಿ ತಮ್ದು ಭೂಮಿ ನೀರಾವರಿ ಆಯ್ತು? ಹೆಂಗ ನೀರಾವರಿ ಆಯ್ತು ಸರ್, ಮಾಡಿದ್ರ ಆದ್ರೆ ಮಾಡಿಲ್ಲ ಸರ್, 3 ವರ್ಷ ಹಿಂದಕ್ಕೆ ಮಾಡಿದ್ವಿ ಸರ್ ನೀರಾವರಿ, ಅದು ಹೊಲದಲ್ಲಿ ಬಾವಿ ತೋಡಿ ನೀರಾವರಿ ಮಾಡಿದ್ವಿ ರೀ. ಈಗ ಎಲ್ಲರೂ 3 ಅಣ್ಣತಮ್ಮರು ಬೇರೆ ಆದಗಳಿಗೆ ಅದನ್ನ ಬಿಟ್ಟು ಬಿಟ್ಟು ಈಗ ಇದು ಮಳೆಗಾಲಕ್ಕೆ ಬೆಳೆಕತ್ತೀವಿ ಸರ್. ನೋಡ್ರಿ ಲಕ್ಷ್ಮಣ್ ಅವ್ರ, ಈಗ 3 ಮಂದಿ ಅಣ್ಣತಮ್ಮರು ಇದ್ದ ಕಾಲದಾಗ ನಿಮ್ದು ಬಾವಿ ಇತ್ತು, ಚಲೋ ನೀರಾವರಿ ಇತ್ತು, ತರಕಾರಿ ಬೆಳಿತಿದ್ರಿ, ಯಾಕ್ರಿ ಈಗ ಅಣ್ಣತಮ್ಮರು ಡಿವೈಡ್ ಆದ್ಮೇಲೆ ನೀರಾವರಿ ತೆಗದ್ರಿ? ಹೌದು ಸರ್, ಮತ್ತೆ 3 ಅದು 3 ಮಾತು ಒಂದೇ ಆಗಲಿಲ್ಲ ಸರ್, ಅವಾಗ ಅಪ್ಪ ಇರಾಗ ಒಂದಿತ್ತು ಮಾಡಿದ್ವಿ, ಈಗ ಬೇರೆ ಬೇರೆ ಆದ್ಮೇಲೆ ಬೇರೆ ಬೇರೆ ಭಾವನದಲ್ಲಿ ಆಗಿ ನನ್ನ ಹೊಲ್ದಾಗ ಬಾವಿ ಅದ ನಿನ್ನವ್ರು ನೀರು ಬಿಡೋದಲ್ಲ ಹಂಗ ಹಿಂಗ ಅಂತೇಳಿ ತೆಗೆದ್ವಿ ಸರ್. ಅದು ನೋಡ್ರಿ ಒಂದು ವಿಚಾರ ಏನು ಅಂತಂದ್ರೆ, ಕೂಡಿ ಬಾಳೋದಕ್ಕೂ ಮತ್ತೆ ನಾವು ಬೇರೆ ಬೇರೆ ಬಾಳೋದಕ್ಕೂ ಎಷ್ಟು ವ್ಯತ್ಯಾಸ ಅದ, ಹಿರಿಯರ ನಮಗೆ ಮಾರ್ಗದರ್ಶನ ಎಷ್ಟು ಮುಖ್ಯ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಯಾಕಂತಂದ್ರೆ ತಂದಿರೋ ಮಾತು ನಾವು ಮೀರಬಾರ್ದು ಅಂತೇಳಿ ನಾವು ಎಲ್ಲರೂ ಒಂದೇ ಸೂರ್ನಾಗಿರ್ತಿದ್ವಿ, ಒಂದೇ ಅಡುಗೆಗೆ ನಾವು ಊಟ ಮಾಡ್ತಿದ್ವಿ. ಈಗ ಅಂತಮ್ಮರು ಬೇರೆ ಆದ್ಮೇಲೆ ವಿಚಾರಗಳು ಬೇರೆ ಅಥವಾ ವಿಚಾರ ಬೇರೆ ಸರ್, ಮನಸ್ಸು ಬೇರೆ, ಎಲ್ಲ ಬೇರೆ ಬೇರೆ, ವೈ ಮನಸ್ಸು ಬರ್ತದೆ ಸರ್. ನನ್ನ ಸಂಸಾರ ನನಗೆ, ನಿನ್ನ ಸಂಸಾರ ನಿನಗಂತೂ ವ್ಯತ್ಯಾಸ ಆಗ್ತದೆ ಸರ್. ಹೌದು, ಒಬ್ರು ಇದ್ದಾಗ ಜಂಟಿ ಆಗಿದ್ದಾಗ ಚಲೋ ಇರ್ತದೆ ಸರ್ ಸಂಸಾರ, ಬೇರೆ ಬೇರೆ ಆದ್ಮೇಲೆ ಚುರುಕಾಗಿ ಅದೆಲ್ಲ ಒಡಕಾಗಿ ಬಿಡ್ತದೆ ಸರ್. ನೋಡಿ ಅಣ್ಣತಮ್ಮರು ಬೇರೆ ಆದ್ಮೇಲೆ ಇರೋ ಭೂಮಿನೂ ಕೂಡ ಡಿವೈಡ್ ಆಗೋಯ್ತು, ಒಕ್ಕಲ್ತನೂ ಕೂಡ ನೀರಾವರಿ ನಿಂತೋಯ್ತು. ನೀರಾವರಿ ನಿಂತೋಯ್ತು ಸರ್, ಕ್ಯಾನ್ಸಲ್ ಆಯ್ತು. ಯಾರ್ದವ್ರು ಭಾಗ ಭಾಗ ಆದಗಳಿಗೆ ಅವರು ಬೇರೆ ಬೇರೆ ಒಂದು ಊರಿಗೆ ಹೋದ್ರೆ ಸರ್, ನಾವು ಒಂದು ಇಲ್ಲಿ ಉಳ್ಕೊಂಡಿವಿ ಸರ್. ನೋಡ್ರಿ ನಿಮ್ಮ ಭಾಗದಲ್ಲಿ ಈಗ ಏನಂತಾರೆ, ಒಕ್ಕಲ್ತನ ತಮ್ಮದು ನೀರಾವರಿ ಇತ್ತು, ಆಮೇಲೆ ತಾವು ನೀರಾವರಿ ಬಂದಾದ್ಮೇಲೆ ಪೂರ್ತಿ ತಾವು ಒಣ ಬೇಸಾಯಕ್ಕೆ ಬಂದ್ರಿ. ಒಣ ಬೇಸಾಯಕ್ಕೆ ಬಂದ್ಮೇಲೆ ಏನೇನು ಬೆಳೆಗಳನ್ನು ಹಾಕೊಂಡಾಗ ತಾವು ಮುಂದಾದ್ರಿ? ಒಣ ಬೇಸಾಯ ಬಂದಾಗ ಆಗಿನ ಕಾಲದಾಗ ಸೂರ್ಯಪ್ಪನ ಮಾಡಿದೀವಿ ರೀ, ತೊಗರಿ, ಹತ್ತಿ, ಜೋಳ ಎಲ್ಲ ಮಾಡಿದೀವಿ ರೀ. ಈಗ ಅಂದ್ರೆ ಎಲ್ಲ ಹೋಗಿ ಕೇಸಿ ಹತ್ತಿ ಅಷ್ಟೇ ಉಳ್ದ ಸರ್. ಯಾಕ್ರಿ ಈಗ ಅಕಡಿ ಕಾಳಿದ್ದು, ಅವಾಗ ತೊಗರಿ ಬಂದಿತ್ತು, ಅವಾಗ ಎಲ್ಲ ಇತ್ತು? ಎಲ್ಲ ಇತ್ತು ಸರ್, ಅಕಡಿ ತಾಲ್ಸಂದಿ ಸಜ್ಜೆ ಎಲ್ಲ ಅಕಡಿ ಮಾಲ್ ಇತ್ತು ರೀ, ಎಲ್ಲ ಕ್ಯಾನ್ಸಲ್ ಆಗಿ ಏನು ಇದು ಇದು ಬಂತಲ್ರಿ ಇದು ಹೈಬ್ರಿಡ್. ಹೌದು, ಇದು ಹೈಬ್ರಿಡ್ ಬಂದ್ಮೇಲೆ ಎಲ್ಲ ಕ್ಯಾನ್ಸಲ್ ಆದ್ರು ಸರ್. ಈಗ ನಿರಂತರವಾಗಿ ಹತ್ತಿ ಅದೇನು ನಡ್ದ ಸರ್, ತೊಗರಿ ಇಲ್ಲಿ ಅನಿಷ್ಟ ಐತ್ರಿ ಜಾಸ್ತಿ ಅಂದ್ರೆ ಹತ್ತಿನೇ ಇದೆ ಸರ್, ಇಳುವರಿ ಜಾಸ್ತಿ ಬರ್ತದ ಅಂತೇಳಿ ಅವಾಗ ನಾವು ಮಾಡಕಾಲಕ್ಕೆ ಜೈ ಜೇರ ಹತ್ತಿತ್ತು ಸರ್. ಅದು ದೇಶೀಯ ಹತ್ತಿತ್ತು, ದೇಶೀಯ ಹತ್ತಿ ಅದಿತ್ತು ರೀ. ಈಗ ಇದು ಯಾವಾಗ ಇದು ಬಂದ ಮೇಲೆ ಇದೆಲ್ಲ ಇದೇ ಮಾಡಕತ್ತೀವಿ ಸರ್. ಎಕ್ರಿ 15 ಬರ್ತದ 20 ಬರ್ತದ ಎಂಬ ಆಶೆಗಾಗಿ ಇದೇ ನಡ್ದ ಸರ್. ಏನ್ರಿ ಲಕ್ಷ್ಮಣ್ ಅವ್ರ, ಈಗ ಅಣ್ಣತಮ್ಮರು ಬೇರೆ ಆದ್ಮೇಲೆ ತಾವು 5 ಎಕರೆನ ಸ್ವಂತ ತಾವು ಉಳುಮೆ ಮಾಡಕತ್ತೀರಿ, 5 ಎಕರೆ ಪೂರ ತಾವು ಹತ್ತಿ ಹಾಕ್ತೀರ ಅಥವಾ ಏನಾದ್ರೂ ನಡಬರ್ಕ ಏನಾದ್ರೂ ತೊಗರಿ ಅವು ಇವು ಬೇರೆ ಬೇರೆ ಬೆಳೆಗಳನ್ನ ಹಾಕೋತೀರ ಹೇಗೆ? ಏನಿಲ್ಲ ಸರ್, 5 ಎಕರೆಯಲ್ಲಿ ಈ ವರ್ಷ ಏನದಂದ್ರೆ 2.5 ಎಕರೆ ಜೋಳ ಇದ್ರಿ, ಬೀಜೋಳ 2.5 ಎಕರೆ ಹತ್ತಿ ಅದ ಸರ್. ಹೆಂಗ್ ಬಂತ್ರಿ ಹತ್ತಿ ಈ ಸಲ? ಹತ್ತಿ 12 ಹಂಗೆ ಬಂದ ಸರ್ ಏಕರಿಗೆ. ಚಲೋ ಬಂತ ಹೇಳಿ, ಯಾಕಂತಂದ್ರೆ ಈಗ ಒಣ ಬೇಸಾಯ ಮಳೆಯಾಶ್ರಿತ ಭೂಮಿಯೊಳಗೆ ಕೆಲವೊಂದ್ ಕಡೆ 6 ಕ್ವಿಂಟಲ್ 8 ಕ್ವಿಂಟಲ್ ಬಂದದ, 12 ಕ್ವಿಂಟಲ್ ಬಂದದ. ಚಲೋ ಬಂದದ, ಚಲೋ ಬಂದ ಸರ್, ಭೂಮಿ ಚಲೋ ಇದೆ ಅಲ್ರಿ, ಮಳೆನೂ ಈ ವರ್ಷ ಚೆನ್ನಾಗಿ ಆಯ್ತು ಸರ್, ಅದಕ್ಕಾಗಿ 7 ಬಂದದ ಸರ್. ಅಂದ್ರೆ ತಮ್ದು ಪೂರಾ ಏರಿಹೊಲನ? ಏರಿಹೊಲ ಸರ್, ನಿಕ್ಕ ಏರಿಹೊಲ. ಅಂದ್ರೆ ಪೂರಾ ಗಂಡೇರಿ? ಗಂಡೇರಿ. ಹೆಂಗ್ರಿ, ಯಾವ ಕಾಲದಲ್ಲಿ ತಮಗೆ ರೇಟ್ ಎಷ್ಟು ಸಿಕ್ತು, ಯಾವ ಟೈಮ್ನಲ್ಲಿ ತಾವು ಬೀಜ ಇಟ್ರಿ? ಈ ಕಾಲದಲ್ಲಿ ರೇಟ್ ಜಾಸ್ತಿ ಸರ್, ಆ ಕಾಲದಲ್ಲಿ ರೇಟ್ ಕಡಿಮೆ ಇತ್ತು ಸರ್. ಇಳುವರಿನ ಜಾಸ್ತಿ ಆದ್ರೆ ಈಗ ರೇಟನೇ ಜಾಸ್ತಿ ಆದ ಸರ್. ಆದ್ರೆ ಇವರು ಸ್ವಲ್ಪ ಇನ್ನ ಕಡಿಮೆನೇ ಆದ್ರಿ, ಹೋದರ್ಷ ಚಲೋ ಇತ್ತು ಸರ್. ನೋಡ್ರಿ, ತಮ್ದು 12 ಕ್ವಿಂಟಲ್ ಇಳುವರಿ ಬಂತು ಹತ್ತಿ, ತಾವು ಯಾವ ಟೈಮ್ನಾಗ ಬೀಜ ಇಟ್ಟಿದ್ರಿ, ಎಷ್ಟಕ್ಕೆ ತಾವು ಮಾರಿದ್ರಿ? ಜನವರಿ ಸರ್, ಜನವರಿಯಲ್ಲಿ ಇಟ್ಟಿದ್ರು ಸರ್ ಬೀಜ. 3 ತಿಂಗಳಲ್ಲಿ ಬರ್ತದೆ ಸರ್, 4 ತಿಂಗಳಲ್ಲಿ. ಹೌದು, ಹಂಗಾಗಿ 6,700 ತನ ಮಾರಿ ಸರ್. ಅಂತಂದ್ರೆ ಎಕರೆಗೆ 12 ಕ್ವಿಂಟಲ್ ಬಂತು ನಿಮ್ದು, 2.5 ಎಕರೆ ಹಾಕಿದ್ರಿ. ಮತ್ತೆ ಬಿಳಿಜೋಳ ಹೆಂಗ್ ಬಂತು? ಬಿಳಿಜೋಳ ಈಗ ಸದ್ಯ ಬರಕೈತೆ, ಚೆನ್ನಾಗಿ ಬಂದದ್ರಿ, ಊರ್ ಮುಂದೆ ಆದ್ರಿ, ಅದನ್ನ ಚಲೋ ಬೆಳೆದ್ರಿ. ಅಂದ್ರೆ ಹೈಬ್ರಿಡ್ ಹಾಕ್ತಿರೋ ಅಥವಾ ಬಿಳಿಜೋಳ? ಯಾವ್ದು ಬಿಳಿಜೋಳ? ನಿಕ್ಕ ಜೋಳ ಸರ್, ಜವರಿ. ನಿಕ್ಕ ಜೋರ ನಮ್ದು ಬಿಳಿಜೋಳ ರೊಟ್ಟಿ ಮಾಲ್ದಂಡಿ? ಮಾಲ್ದಂಡಿ ಅಂತೇನ್ ಸರ್, ಜವರಿ. ನೀರ್ ಕಟ್ಟದೇನಿಲ್ಲ ಸರ್, ಅದಕ್ಕೆ ನೀರ್ ಕಟ್ಟದಿಲ್ಲ, ಬರೀ ಚಳಿಗೆ ಬೀಳ್ತದೆ ಸರ್. ಹೌದು, ಬೆಳೆಸ ಆದ್ರಿ, ಇನ್ನೂ 1-2 ತಿಂಗಳಲ್ಲಿ ಬರ್ತದೆ ಸರ್. ನೋಡ್ರಿ ಲಕ್ಷ್ಮಣ್ ಅವ್ರೀಗ, ನಿಮ್ಮ ಕಾಲದ ಒಕ್ಕಲ್ತನಕ್ಕೂ ಮತ್ತೆ ತಮ್ಮ ತಂದೆಯವ್ರ ಕಾಲಕ್ಕೆ ಒಕ್ಕಲ್ತನಕ್ಕೂ ನಾವು ಎರಡೂ ನಾವು ತುಲನೆ ಮಾಡಿ ನೋಡಿದಾಗ ಯಾವುದು ಚಲೋ ಅನ್ಸುತ್ತ? ಖರ್ಚು, ವೆಚ್ಚ, ಲಾಭ ಇವುಗಳನ್ನ ನೋಡಿದಾಗ ನಮಗೆ ಯಾವುದು ಬೇಸರ ಅನ್ನಿಸ್ತದ? ಈಗಿನದಲ್ಲಿ ಖರ್ಚು ಜಾಸ್ತಿ ಆಗುತ್ತೆ ಸರ್, ಅವಾಗಿಂದ ಚಲೋ ಸರ್. ಅವಾಗಿಂದ ಅಂದ್ರೆ ಎಲ್ಲ ಎತ್ತಲೇ ಮಾಡ್ತೀವಿ ಸರ್. ಈಗ ಟ್ರ್ಯಾಕ್ಟರ್ ಬಾಡಿಗೆ ಆಳು ಅವಾಗಿನಂಗೆ ಮಾಡೋ ಮನುಷ್ಯರನ್ನು ಭಾಳ ಕಡಿಮೆ ಆಗಿರ ಸರ್. ಈಗ ಯಾವಾಗ ನೋಡಿದ್ರು ಬಾಡಿಗೆ ಕೂಲಿ, ಅವಾಗಂದ್ರೆ ಸ್ವಂತ 1 40 ಚೀಲ ಜೋಳ ಆದ್ರೆ ಮನೆಯವರು ಮಾಡ್ತೀವ್ರಿ, 50 ಕ್ವಿಂಟಲ್ ಹತ್ತಿ ಆದ್ರೆ ಗಂಡ ಎಂಟಿ ಬಿಡಿಸ್ತಿದ್ವಿ. ಈಗ 50 ಕ್ವಿಂಟಲ್ ಹತ್ತಿಗೆ 50 ಆಳಿಸ್ತಾರೆ ಸರ್. ಹೌದು, ಈಗ ಖರ್ಚು ಜಾಸ್ತಿ ರೀ, ಆದ್ರೆ ಲಾಭ ಕಡಿಮೆ ರೀ. ಕಡಿಮೆ, ಅವಾಗ ಹೆಚ್ಚಿನ ಲಾಭ ಇತ್ತು. ಅಂದ್ರೆ ಅಣ್ಣತಂಬರೆಲ್ಲ ಸೇರಿರ್ತಿದ್ವಿ, ಹೆಂಡರು ಮಕ್ಕಳು ತಂದೆ ತಾಯಿ ಸೊಸೆಂದ್ರು ಎಲ್ಲ ಅಣ್ಣತಂಬರು ಒಟ್ಟೆಗಾಗಿ ಇನ್ನೊಬ್ಬರನ್ನ ಕರ್ಕೊಂಡ್ಬಂದು ನಾವು ಹೊಲದಾಗ ದುಡಿಯೋದು ಸಮಸ್ಯೆ ಬರ್ತಿದ್ದಿಲ್ಲ. ಈಗ ಸಂಸಾರ ಸಣ್ಣದಾಯ್ತು, ಹೊಲ ಮನೆಗಳಾದಾಗ ನಾವು ಮಾಗ ನೀಗಂಗಿಲ್ಲ, ನೀಗದಿಲ್ಲ ಸರ್. ಈಗಿನ ಒಂದು ಖರ್ಚಿಗೆ ಅಂತಂದ್ರೆ ಎಷ್ಟು ಬೆಳೆದ್ರೆ ಕಡಿಮೆ ಸರ್. ಹೌದು, ಅವಾಗಿನೇ ಸ್ವಲ್ಪ ಚೆನ್ನಾಗಿತ್ತು ಸರ್. ಸ್ವಂತ ಮಾಡೋಷ್ಟು ಕೆಪಾಸಿಟಿ ಇತ್ತು. ಈಗ ಮಂದಿ ನೋಡಿ ನಾವು ಯಾಕೆ ಮಾಡ್ಲಿ, ಹಾಳಿನ ಮೇಲೆ ಮಾಡಿಸಮ ಅಂತ. ಹೌದು, ಯಾಕಂತಂದ್ರೆ ಈಗ ಆಗಂಗಿಲ್ಲ, ಒಬ್ರು ನೋಡಿ ಇವ್ರು ನೋಡಿ, ಮತ್ತೆ ಇವತ್ತು ಬಿಟ್ಟೋಪ್ಪ ಅಂತ ನಾಳೆ ಕೈಗೆ ಸಿಗಂಗಿಲ್ಲ, ಸಿಗೋದಿಲ್ಲ ಅಂತಂದ್ಬಿಟ್ಟು ನಾವೇನು ಮಾಡ್ತೀವಿ, ಈಗ ಕೂಲಿ ಹಳಗಳ ಮೇಲೆ ಅವಲಂಬನೆ ಆಗೋದು ಸಾಮಾನ್ಯ ಅವಶ್ಯಕತೆ, ಅನಿವಾರ್ಯ ಆಗ್ಬಿಡುತ್ತೆ. ಅನಿವಾರ್ಯ ಆಗಿದೆ ಸರ್, ಹಂಗಾಗಿ ಲಾಭ ಕಡಿಮೆ ಆಗ್ತದೆ ರೀ, ಖರ್ಚು ಜಾಸ್ತಿ ಆಗ್ತದೆ ಸರ್. ಲಕ್ಷ್ಮಣ್ ಅವ್ರ, ಈಗ ಎಷ್ಟು ವರ್ಷ ಆಯಿತು ನೀವು ಅಣ್ಣತಂಬರು ಬೇರೆ ಆಗಿ? ಅಣ್ಣತಂಬರು ಬೇರೆ ಆಗಿ 1-10 ವರ್ಷ ಆಯ್ತು ಸರ್. 10 ವರ್ಷ ಆಯಿತು. ಏನು ತಂದೆಯವ್ರ ಕಾಲಕ್ಕೆ ನಿಮ್ಗೆ 5 ಎಕರೆ ಬಂತು ನಿಮ್ಗೆ ನಿಮ್ಮ ಪಾಲಿಗೆ, ನೀವೇನಾದರೂ ಅದನ್ನು ಬೆಳೆಸೋದು 1/2 ಎಕರೆ ಆಯಿತು, 1 ಎಕರೆ ಆಯಿತು, ಏನಾದರೂ ಖರೀದಿ ಮಾಡೋದು ಏನಾದರೂ ಪ್ರಯತ್ನ? ಇಲ್ಲ ಸರ್, ಖರೀದಿ ಏನು ಮಾಡಿಲ್ಲ ಸರ್. ಮಕ್ಕಳು ಬೆಳೆಸೋದು, ಖರ್ಚು ವೆಚ್ಚ ಅದಕ್ಕೆ ಸರಿ ಆಯ್ತದೆ ಸರ್, ಖರೀದಿ ಮಾಡೋದು ಯೋಗ್ಯತೆ ಇಲ್ಲ ಸರ್. ಯಾಕ್ರಿ ರೈತ ಬಾಂಧವರು ಹಿಂಗೆ ಇದ್ದದ್ರಾಗ ಹೋಗ್ತಾರೆ, ಮತ್ತೆ ಇರೋದನ್ನು ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾವು ಏನೋ ಒಂದು ಒಂದು ತಿಪ್ಪಲ ಬಂತಪ್ಪ ಅಂತ ಅದನ್ನು ಕಳ್ಕೊಂಡ್ಬಿಡ್ತೀವಿ ನಾವು. ಯಾಕ್ರಿ ರೈತರು ಇಷ್ಟು ಕಷ್ಟ ಅಂತೀರಿ? ಅನಿವಾರ್ಯ ಸರ್, ಮತ್ತೆ ಈಗ ಏನು ಮಾಡೋಕ್ಕಿಲ್ಲರಿ, ಹೊಲ ಮನೆ ಬಿಟ್ಟ ಮೇಲೆ ಇನ್ನೊಂದು ಬೇರೆ ಗತಿ ಏನು ಇರೋದಿಲ್ಲ ಇವರಿಗೆ. ಅದನ್ನು ಮಾಡ್ಕೊಂತ ಅದ್ರಾಗ ಲಾಭದಾಯಕವಾಗಿದ್ದರೆ ಮುಂದುವರಿಬೋದು ಸರ್. ಈಗ ಸಂಸಾರ ಮಕ್ಕಳು ದೊಡ್ಡವ್ರಂಗೆ ಈಗಿನ ಖರ್ಚು ಜಾಸ್ತಿ ಅದ ಸರ್. ಮಕ್ಕಳು ಸ್ಕೂಲ್ ಓದಿಸೋದು, ಅವರಿಗೆ ಪೆನ್ಸಲ್ ಪಾಟಿ, ನಾವು ಓದೋ ಕಾಲಕ್ಕೆ ಖರ್ಚು ಕಡಿಮೆ ಇತ್ತು ಸರ್. ಈಗ 1 ಲಕ್ಷ ಆದರೆ ಸಾಲದಿಲ್ಲ ಸರ್ ವರ್ಷ. ಅವಾಗ ನಮ್ಮದು ಬಡಕಾಲ, ಏನೋ ಒಂದು 50 ರೂಪಾಯಿ 100 ರೂಪಾಯಿ 200 ರೂಪಾಯಿದಾಗ ನಾವು ಓದ್ಬಿಟ್ಟಿವಿ ಸರ್. ಈಗ 1,000 ರೂಪಾಯಿ ಆದ್ರೂ ಕಡಿಮೆ ಸರ್. ಈಗ ಅನಂತರ ಅವಾಗ ನಮ್ಮ ಸಂಸಾರನು ಕೂಡ ಒಂದು 200 ರೂಪಾಯಿ ಇತ್ತಪ್ಪ ಅಂತಂದ್ರೆ ವಾರ ಸಂತೆ ನಡೀತಿತ್ತು. ವಾರ ನಡೀತಿ, ಈಗ 1,000 ಆದರೂ ವಾರಕ್ಕೆ ಸಾಲದಲ್ಲ ಸರ್. ಈಗ ಹಿಂಗಾಗಿ ಜಾಸ್ತಿ ಆಗೋದು, ಏನು ಯೋಗ್ಯತೆ ಕೊಡೋದು ಆಗದಲ್ಲ ಸರ್. ಭೂಮಿ ಪಾಮಿ ಪ್ಲಾಟ್ ಕೊಡೋದೇ ಕಷ್ಟ ಆಗುತ್ತೆ ಸರ್, ಭೂಮಿ ಯಾವ ಕೊಡೋದಾಗುತ್ತೆ ಸರ್. ಹೌದು ನೋಡಿ ಲಕ್ಷ್ಮಣ್ ಅವ್ರಿಗೆ, ತಮ್ಮದು ಏನಾದರೂ ನೀರಿನ ಲಭ್ಯತೆ ಆಜುಬಾಜು ಏನಾದರೂ ಅಂತರ್ಜಲ ಏನಾದ್ರು ಇತ್ತಪ್ಪ ಅಂತಂದ್ರೆ ನೀರಿಂದು ಬೋರಿಂದ ಒಂದು ಅನುಕೂಲ ಮಾಡಿಕೊಂಡು ಅಥವಾ ಏನಾದರೂ ಒಂದು ಹಣ್ಣಿನ ಬೆಳೆಗಳು ತರಕಾರಿ ಇಂಥವೆಲ್ಲ ಮಾಡಿಕೊಂಡು ಹೋಗಲಿಕ್ಕೂ ಕೂಡ ಏನಾದರೂ ಒಂದು ವಿಚಾರ ಮಾಡ್ಬೋದಲ್ಲ? ಆಯ್ತು ಸರ್, ಅದು ಒಂದು ಸರ್ವೆ ನಂಬರ್ನಲ್ಲಿ 99 ಅಲ್ಲಿ ಅಲ್ಲಿ 3.5 ಫೀಟಿಗೆ ನೀರು ಬೀಳ್ತಾವೆ ಸರ್. 3.5 ಗಜ ಅಂದರೆ ಒಂದು 100 ಫೀಟ್ 150 ಫೀಟಿಗೆ ಬರ್ತದ್ರೆ ಬೋರು. ಅಲ್ಲಿ ಮಾಡುವಂಥ ವ್ಯವಸ್ಥೆ ಇದ್ರೆ ಚೆನ್ನಾಗಿತ್ತು ಸರ್, ಬೋರ್ ಬೀಳ್ತದ್ರಿ, ನೀರನ್ನು ಚೆನ್ನಾಗಿವೆ. ಇಲ್ಲಿಂದ ಲಿಫ್ಟ್ ಗೆರೇಷನ್ ಮಾಡ್ಯಾರಲ್ಲ ಸರ್, ಇನ್ನೊಂದು ಸರಿ ನಂಬರ್ದಲ್ಲಿ ಊರ ಮುಂದೆ, ಅದು ಎಲ್ಲರೂ ಮಾಡ್ಯಾರ ಸರ್ ಊರ ಮುಂದೆ, ನಾವೇ ಮಾಡಿಲ್ಲ ಸರ್. ಅಂದ್ರೆ ಲಿಫ್ಟ್ ಇರಿಗೇಷನ್ ನಿಮಗೆ ಮತ್ತೆ ಹೊಳಿಗೆ ಎಷ್ಟು ದೂರ ಆಗ್ತದ? ನಮಗೆ ಹೊಳಿಗೆ 1 ಕಿಲೋಮೀಟರ್ ಐತ್ರಿ ಅಷ್ಟೇ ರೀ. ಏನು 1 ಕಿಲೋಮೀಟರ್ ಅಂತದೇನು ಭಾಳ ದೂರ ಅನ್ಸಂಗಿಲ್ಲ, ಯಾಕಂತಂದ್ರೆ ಸ್ವಲ್ಪ ಖರ್ಚು ಮಾಡಿಬಿಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ಆಯ್ತು ಸರ್, ಬಾಜು ಎಲ್ಲ ಕವಳೆ ಮಾಡ್ಯಾರ್ರಿ, ನಮ್ದಷ್ಟೇ ಉಳಿದ ಸರ್ ಈ ವರ್ಷ ನೋಡ್ಬೇಕು ಸರ್. ಹೌದೌದು, ಯಾಕಂತಂದ್ರೆ ನಿಮಗೆ ಭತ್ತ ಆಗ್ತದ ಮತ್ತೆ ಏನಾದರೂ ಸಣ್ಣ ಪುಟ್ಟ ನಿಮಗೆ ಎರಡು ಬೆಳೆ ಬರ್ತದೆ ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ. ಹಂಗಾಗಿ ಈ ವರ್ಷ ನೋಡ್ಬೇಕು ಸರ್, ಲಿಫ್ಟ್ ಇರಿಗೇಷನ್ ಮಾಡಿಸ್ಬೇಕು. ಮತ್ತೆ ಮನೆಯಾಗ ತಾವು 10 ವರ್ಷ ಆಯ್ತು ಅಣ್ಣತಂಬರು ಬೇರೆ ಆಗಿ ತಂದೆ ತಾಯಿಗಳಿಂದ, ಅನಿವಾರ್ಯ ಈಗ? ಯಾಕಂತಂದ್ರೆ ಈಗ ಬಹಳಷ್ಟು ಮನೆತನಗಳನ್ನ ನೋಡಿದಾಗ ಒಂದು ಕಾಲಕ್ಕೆ ನಾವು ಬೇರೆ ಆಗೇಬೇಕಾಗ್ತದೆ. ಆದ್ಮೇಲೆ ಹೆಂಗೆ ಏನಾದರೂ ನಿಮ್ಮ ಒಕ್ಕಲ್ತನದಲ್ಲಿ ಸುಧಾರಣೆ? ಆದ್ಮೇಲೆ ಏನು ಸುಧಾರಣೆ ಇಲ್ಲ ಸರ್, ಒಕ್ಕಲ್ತನದಲ್ಲಿ ಏನು ಅವಾಗಂದ್ರೆ ಎತ್ತು ಸ್ವಂತ ಮಾಡ್ತಿದ್ವಿ ರೀ, ಎಲ್ಲ ಬಾಡಿಗೆ ಆದಿಲ್ಲ ರೀ, ಏನು ಸುಧಾರಣೆ ಬಗ್ಗೆ ಏನ್ರಿ ಖರ್ಚು ಜಾಸ್ತಿ ಅದ ಏನು ಮಾಡಿದ್ದು ಎಂಟ್ರ ಮಕ್ಕಳ ಸಂಸಾರ ಸರಿ ಆಯ್ತದ ಸರ್. ಹೌದು, ಮತ್ತೇನು ಬೆನಿಫಿಟ್ ಉಳಿದಿಲ್ಲ ಸರ್. ಅಂತಂದ್ರೆ ಈಗ ನೋಡ್ರಿ, ಒಕ್ಕಲ್ತನ ಮಾಡ್ಬೇಕಪ್ಪ ಅಂತಂದ್ರೆ ಏನಾರು ಒಂದು ಬೇರೆ ದಂಧ ಇರ್ಬೇಕು, ಏನಾರು ಬಿಸಿನೆಸ್ ಇರ್ಬೇಕಪ್ಪ. ಹೊರಗಿಂದ ರೊಕ್ಕ ಒಕ್ಕಲ್ತನಾಗ ಹಾಕಿದ್ವಿ, ಒಕ್ಕಲ್ತನದ ರೊಕ್ಕ ನಮಗೆ ಲಾಸ್ಟ್ ಈಗ ಒಂದು ವರ್ಷ ಆದ್ಮೇಲೆ ಉಳಿತಪ್ಪ ಅಂತಂದ್ರೆ ಏನೋ ಒಂದು ಸುಧಾರಣೆ ಆತದ. ಆತ ಸರ್, ಬೇರೆ ಬಿಸ್ನೆಸ್ ಇದ್ರೆ ಆತ ಸರ್. ಇದೇ ರೈತ ದುಡ್ದು ಮಾಡ್ತಂದ್ರೆ ಆಗಲ್ಲ ಸರ್. ಯಾಕಂದ್ರೆ ಅದೇ ಒಕ್ಕಲ್ತನದ್ದು, ಅದನ್ನ ನಾವು ಹೊಟ್ಟಿನು ಸಾಕ್ಬೇಕು, ಮತ್ತೆ ನಾವು ಮುಂದುವರ್ಬೇಕಪ್ಪ ಅಂತಂದ್ರೆ ದೊಡ್ಡ ತಿಪ್ಪಲ ಆತ ಸರ್. ಹೌದು, ಆಗದಲ್ಲ ಸರ್. ಲಕ್ಷ್ಮಣ್ ಅವ್ರೆ, ನಿಮಗೆ ಮಕ್ಕಳು ಎಷ್ಟು ಜನ? ಮೂವರು ಸರ್. ಏನು ಮಾಡಾಕತ್ತಾರೆ ಮೂರು ಮಂದಿ ಮಕ್ಕಳು? ಮೂವರು, ಇಬ್ರು ಓದ್ತಾರೆ ಸರ್. ಒಬ್ಬತ್ತ ಡಿ ವಿ ಸ್ಕೂಲ್ ಸೆಕ್ಯೂರ್ದಲ್ಲಿ ಓದ್ತಾನೆ ಸರ್, ಸಣ್ಣತ್ ಓದ್ತಾನೆ, ದೊಡ್ಡತ್ತ ಕಾರ್ ನಡೆಸ್ತಾನೆ ಸರ್. ಸೂರ್ಯ, ಯಾಕೆ ಅವರಿಗೆ ಚಲೋತ್ನಾಗಿ ವಿದ್ಯಾಭ್ಯಾಸ ಏನಾದರೂ ಒಂದು ತಾಂತ್ರಿಕ ಶಿಕ್ಷಣ ಅಥವಾ ಏನೊಂದು ಚಲೋತ್ನಾಗಿ ಓದಿಸಿ ಅವ್ರ ಕಾಲ ಮೇಲೆ ಅವ್ರು ನಿಲ್ಸಂಗೆ ಏನಾದರೂ ವ್ಯವಸ್ಥೆ ಮಾಡ್ಬೋದಾಗಿತ್ತಲ್ಲ? ಮಾಡ್ಬೋದು ಸರ್. ಇನ್ನೂ ಇಬ್ಬರು ಯಾರಲ್ಲ ಸರ್, ಅವ್ರನ್ನ ಓದಿಸ್ತೀವಿ ಸರ್. ಇನ್ನು ಒಬ್ಬತ್ತು ಏನಂದ್ರೆ ಸ್ವಲ್ಪ ಎಲ್ಲರೂ ಇದು ಮಾಡಿದ್ರೆ ಹೆಂಗಾಗ್ತದೆ ಅಂತಂದು ಅದು ಸ್ವಲ್ಪ ಬಿಸ್ನೆಸ್ನಲ್ಲಿ ಹೊಂಟನ್ ಸರ್. ಕಾರ್ ನಡೆಸಿ ಸಿಮೆಂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ ಸರ್. ಸ್ವಂತ ಹಾಕ್ಬೇಕಂತ ಒಂದು ಇಚ್ಛೆ ಹುಟ್ಟಿದ್ರೆ ಅವ್ರಿಗೆ ಸ್ವಲ್ಪ ತರಬೇತಿ ಪಡೆದಂಗಾಗಿ ಅಲ್ಲೇ ಇದ್ದಾರೆ ಸರ್, 2 ವರ್ಷ ಆಯ್ತು. ನೋಡ್ರಿ, ಒಕ್ಕಲ್ತನ ಹೆಂಗ ಅನಿಸ್ತದ ತಾವು ನೋಡ್ರಿ? ತಾವು ಪಿ ಯು ಸಿ ಮುಗಿದ ತಕ್ಷಣ ನಿಮಗೆ ಕಂಡಕ್ಟರ್ ನೌಕರಿ ಬಂದಿತ್ತು, ಅವಾಗ ಏ ಬೇಡಪ್ಪ ಎಲ್ಲೆಲ್ಲ ಊರೂರು ತಿರುಗಾಡೋದು, ನಮ್ಮ ಕಾಲ ಮೇಲೆ ನಾವು ಇರೋಣ ಅಂತಂದ್ಬಿಟ್ಟು ಯಾವುದೇ ಒಂದು ಮನಸ್ಥಿತಿ ಒಳಗೆ ನಾವು ಸರ್ಕಾರಿ ನೌಕರಿ ನಾವು ಆಗಿನ ಕಾಲದಲ್ಲಿ ನಾವು ತಿರಸ್ಕಾರ ಮಾಡಿದ್ವಿ, ಈಗ ಹೆಂಗ ಅನಿಸ್ತದ? ಈಗ ಮನಸ್ಸಿಗೆ ವ್ಯತ್ಯ ಅನಿಸ್ತದೆ ಸರ್. ಅದೇ ಚಲೋ ತಲಪ ಇದೆಯೋ ನಮ್ಮಂಗ ಆಗಿದೆ ಸರ್. ಅವಾಗ ತಿಂಗಳ ತಿಂಗಳ ಪಗಾರ ಆಗ್ತಿತ್ತು, ಅವಾಗ ಮತ್ತೆ ಏನಪ್ಪ ಅಂತಂದ್ರೆ ನಮಗೆ ರಿಟೈರ್ಮೆಂಟ್ ಆದ್ಮೇಲೆ ಪೆನ್ಷನ್ ಕೂಡ ಬರ್ತಿತ್ತು ಕೂಡ ಬರ್ತದೆ ಸರ್. ಲೈಫ್ ಹೆಚ್ಚಿ ಅಂದ ಆಚಿತ್ತು ಸರ್, ಮಕ್ಕಳಿಗೆ ವಿದ್ಯಾಭ್ಯಾಸ ಕಲ್ಸಕ್ಕೆ ಅನುಕೂಲ ಆಗ್ತಿತ್ತು, ಈಗ ಏನಂದ್ರೆ ಸ್ವಲ್ಪ ತ್ರಾಸ ಆತ ಸರ್. ನೋಡ್ರಿ ಲಕ್ಷ್ಮಣ್ ಅವರಿಗೆ, ಭಾಳಷ್ಟು ಮಂದಿ ನಾನು ವಿಚಾರ ಮಾಡಿದಾಗ ನಮ್ಮ ವೃತ್ತಿ ಜೀವನದಲ್ಲಿ ನಾವು ನೋಡಿದಾಗ ಸರ್ಕಾರಿ ನೌಕರಿಯನ್ನು ಬಿಟ್ಟು ಇರುವಂತಹ ಭೂಮಿಯಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಮಾಹಿತಿಯನ್ನು ಪಡೆದುಕೊಂಡು ನೌಕರಿಗಿಂತ ಚಲೋತ್ನಾಗಿ ನೆಮ್ಮದಿಯನ್ನು ನಾವು ಒಕ್ಕಲ್ತನದಲ್ಲಿ ಕಾಣಬಹುದು, ಏನಂತೀರಿ? ಕಾಣಬಹುದು ಸರ್. ಮತ್ತೆ ಅದ್ರನ್ನ ಇಚ್ಛೆ ಇಟ್ಟು ಮಾಡಿದ್ರೆ ಅದು ಇನ್ನೊಬ್ಬರಿಗೆ ನಮಸ್ಕಾರ ಮಾಡೋದಕ್ಕಿಂತ ಇನ್ನೊಬ್ರು ಬಂದು ನಮಗೆ ಮಾಡಂಗೆ ಮಾಡ್ಬೋದು ಸರ್. ರೈತರಲ್ಲಿನೂ ಆಯ್ತಿರಿ ಸರ್, ಆದ್ರೂ ಮಾಡಬಹುದು. ನಮ್ಮಲ್ಲಿ ಇಚ್ಛೆ ಇರ್ಬೇಕು ಸರ್. ಅದ್ರ ಹೌದು, ಇಚ್ಛೆ ಇದ್ರೆ ಏನಾದ್ರೂ ಮಾಡ್ಬೋದು ಸರ್ ರೈತರು. ಈಗ ನೋಡ್ರಿ, ತಾವು ಕಂಡಕ್ಟರ್ ನೌಕರಿ ಕಳ್ಕೊಂಡ್ವಿ, ಅವಾಗಿನ ಕಾಲದಲ್ಲಿ ಏನೋ ಮನಸ್ಥಿತಿ ಇತ್ತು, ನಾವು ಬ್ಯಾಡ್ ಅನಿಸ್ಬಿಟ್ಟಿವಿ ಬಿಟ್ಟಿವಿ, ಈಗ ಇರೋವಂಥ ಒಂದು ಭೂಮಿಯನ್ನು ನಮ್ಮ ಹಿರಿಯರು ಕೊಟ್ಟಿದ್ದಂಥದ್ದನ್ನು ಏನಾದರೂ ಒಂದು ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಟಗರು ಸಾಕಾಣಿಕೆ, ಒಂದು ತರಕಾರಿ ಬೆಳೆಗಳು, ಹಣ್ಣಿನ ಬೆಳೆಗಳು, ಒಂದು ಸಮಗ್ರ ಬೇಸಾಯ ಮಾಹಿತಿ ಸಾಕಷ್ಟು ಸಿಗ್ತವೆ. ಸರ್ಕಾರಿ ಯೋಜನೆಗಳು ಕೂಡ ನಮ್ಮಲ್ಲಿ ಭಾಳಷ್ಟು ಲಭ್ಯ ಇದೆ. ತಾವು ಯಾಕೆ ಈ ಕಡೆ ಮುಖ ಮಾಡಿಲ್ಲ? ಇಲ್ಲ ಸರ್, ನಮಗೆ ಗೊತ್ತಿಲ್ಲ ಸರ್. ಇಲ್ಲೇ ಮಾಡಿಕೊಂತ ಹಿಂಗೆ ಸರ್ ಸರ್, ನಿಮ್ಗೆ ಆಕಾಶವಾಣಿಗೆ ನೆಮ್ಮದಿ ಕೇಂದ್ರ ಅಲ್ಲಿ ಮಾಹಿತಿ ತಿಳ್ಕೊಂಡ್ರೆ ಸೌಲಭ್ಯ ಇದೆ ಸರ್. ನಾವು ಗಮನ ಕೊಟ್ಟಿಲ್ಲ ಸರ್ ಆ ಕಡೆ. ಇನ್ನು ಮುಂದಾದ್ರೆ ಸ್ವಲ್ಪ ನೋಡಮ್ ಸರ್, ಬಂದು ಭೇಟಿಯಾಗಿ ಸಂಪರ್ಕಿಸಿ ತಗೊಂ ಸರ್ ಮಾಹಿತಿ. ಲಕ್ಷ್ಮಣ್ ಅವ್ರೆ, ಮುಂದೆ ಯೋಚನೆಗಳು ಏನಾದರೂ ಹೊಸ ಹೊಸ ಪ್ರಯೋಗಗಳು ನಿಮ್ಮ ಕಡೆ ಆಚೆ ಈಚೆ ರೈತ ಬಾಂಧವರು ಕೆಲವೊಬ್ಬರು ಹೊಸದಾಗಿ ಏನೇನೋ ವಿಚಾರಗಳು ಮಾಡ್ತಿರ್ತಾರೆ, ತಾವು ಯಾಕೆ ಒಕ್ಕಲ್ತನದಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಳಿಕ್ಕೆ ಮುಂದೆ ಬರ್ತಿಲ್ಲ? ಮಾಡಿಲ್ಲ ಸರ್. ಏನು ಮಾಡ್ತಾರೆ, ಆ ಕಡೆ ಅರ್ಧ ಈ ಕಡೆ ಅರ್ಧ ಮಕ್ಕಳದ ಕಡೆ ಆ ಕಡೆ ನೋಡ್ಬೇಕು ರೀ, ಈ ಕಡೆ ನೋಡ್ಬೇಕಂದ್ರೆ ಯಾವ್ದು ಮಾಡಮ್ ಸರ್? ಒಂದೇನೋ ಒಂದು ದೃಢ ನಿರ್ಧಾರ ಮಾಡಬೇಕು. ಇಂದೇನೋ ಒಂದು ಪಡ್ಕೋಬೇಕಪ್ಪ ಅಂತಂದ್ರೆ ಒಂದೇನೋ ಒಂದು ಕಳ್ಕೋಬೇಕಾಗ್ತದ. ಒಂದು ಪಡ್ಕೋಬೇಕಾದ್ರೆ ಒಂದು ಕಳ್ಕೋಬೇಕಾಗ್ತದೆ ಸರ್. ಹಂಗಾಗಿ ಯಾವುದಾಗ ಕಳ್ಕಲಾರ್ದ ಯಾವ್ದು ಪಡ್ಕಲಾರ್ದಂಗೆ ಕುಂತೀವಿ ಸರ್. ಹೌದು, ಕಳ್ಕದನ ಆಗಿಲ್ಲ, ಈ ಕಡೆ ಪಡ್ಕದನ ಆಗಿಲ್ಲ. ಹಂಗೆ ಹೇಳಿದ್ರೆ ಹೋಗ್ತಿರ್ತೀವಿ, ನಾವಾದಂಗೆ ನಮ್ಮ ಮಕ್ಕಳಾಗ್ಬಿಡ್ತಾರೆ, ನಮ್ಮ ಮಕ್ಕಳಾದಂಗೆಲ್ಲ ನಮ್ಮ ಮೊಮ್ಮಕ್ಕಳಾಗ್ಬಿಡ್ತಾರೆ, ನಮ್ಮ ತಲೆತಲಾಂತರೂ ಕೂಡ ಇದೇ ಬದಲಾವಣೆಗಳು ಇರಲಾರ್ದಂಗೆ ನಾವು ಹೋಗ್ಬಿಡ್ತೀವಿ. ಹೌದು ಸರ್, ಪ್ರಯತ್ನ ಮಾಡ್ಬೇಕು ಸರ್ ಇನ್ಮೇಲೆ. ಅದನ್ನ ಪ್ರಯತ್ನ ಮಾಡಿ ಗಮನ ಹರಿಸಿ ಹೊಸ ಸೌಲಭ್ಯ ಏನಾವ ಪಡ್ಕೊಂಡು ಬದಲಾವಣೆ ಆಗ್ಬೇಕು ಸರ್. ನೋಡ್ರಿ, 5 ಎಕರೆ ಭೂಮಿ ಅಂತ ಹೇಳ್ತೀರಿ, 5 ಎಕರೆ ಒಳಗೆ ಸ್ವಲ್ಪ 1 ಎಕರೆ ತರಕಾರಿ, 1 ಎಕರೆ ಹತ್ತಿ, 1 ಎಕರೆ ತೊಗರಿ, 1 ಎಕರೆ ಭತ್ತ, ಲಿಫ್ಟ್ ಇರಿಗೇಷನ್ ಮಾಡಿಕೊಂಡು ಈ ಥರವಾದಂತಹ ಒಂದು ಏನೋ ಒಂದು ಕಷ್ಟಪಟ್ಟು ಸಾಲ ಸಂದ ಮಾಡಿ ಏನೋ ಒಂದು ಬದಲಾವಣೆ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಮಗೆ ಒಂದು ವರ್ಷಾನುಗಟ್ಲೆ ನಮ್ಮ ಬದುಕಿಗೆ ಒಂದು ಆಸರೆ ಆಗ್ತದೆ. ಆಸರೆ ಆಯ್ತು ಸರ್, ಮಾಡ್ಬೇಕು ಸರ್. ಈ ವರ್ಷ ಬದಲಾವಣೆ ಮಾಡೋಕೆ ಮಾರ್ಗದರ್ಶನ ಕೇಳಿ ಮಾಡಮ್ ಸರ್. ಮತ್ತೇನಿಸತ್ರಿ ಒಕ್ಕಲ್ತನ, ಏನಾದರೂ ಕುರಿ ಕೋಳಿ ಆಕಳು ಏನಾದರೂ ಎತ್ತ ಗಿತ್ತ ಕಟ್ಟಿರಿ ಎಮ್ಮೆಗೆಮ್ಮೆ? ಇಲ್ಲ ಸರ್, ಎಲ್ಲ ಮೊದಲು ಎಲ್ಲ ಇದ್ದು ರೇಟ್ ಜಡ್ ಇದ್ದು ಎಲ್ಲ ಕ್ಯಾನ್ಸಲ್ ಮಾಡಿವ್ರಿ, ಹಿಂಗಾಗಿ ಯಾವುದಿಲ್ಲ ಸರ್. ನೋಡ್ರಿ ಮತ್ತೆ ಲಕ್ಷ್ಮಣ್ ಅವ್ರಿಗೆ, 5 ಎಕರೆ ಭೂಮಿ ಐತಿ ನಿಮ್ಮದು, ಒಂದು 2 ಎತ್ತು ಕಟ್ಕೊಂಡ್ರು ಕೂಡ ನಿಮಗೆ ಒಕ್ಕಲ್ತನಕ್ಕೆ ನಡೀತದ, 1 ಎಮ್ಮಿತ್ತಪ್ಪ ಅಂತಂದ್ರು ಕೂಡ ಮಕ್ಕಳಿಗೆ ಒಂದು ಹೈನ ಆಗ್ತದ, 1-2 ಹೋತ್ ಮರಿ ಇದ್ವಪ್ಪ ಅಂತಂದ್ರು ಕೂಡ ನಿಮಗೆ ಒಂದು ಕಷ್ಟ ಕಾಲದಲ್ಲಿ ಅನುಕೂಲ ಆಗ್ತದೆ. ಇಂಥವೆಲ್ಲ ಮಾಡ್ಕೋಬೇಕಲ್ಲ ಮತ್ತೆ? ಮಾಡ್ಕೋಬೇಕು ಸರ್. ಮೊದಲು ಮಾಡಿದ್ರು ಎಲ್ಲ ಇದ್ದು ಸರ್, ಕೋಳಿ ಆಕಳ ಎಮ್ಮೆ ಎಲ್ಲ ಇದ್ದು ಎತ್ತು ಎಲ್ಲ. ಈಗ ಬದಲಾವಣೆ ಚೇಂಜ್ ಆದಂಗೆಲ್ಲ ಈ ಮೊಬೈಲ್ ಬಂದಾಗಲಿದ್ದು ಚೇಂಜ್ ಆಗ್ಯದ್ರಿ, ಕೆಲಸ ಕಡಿಮೆ ಆಗ್ಯದ್ರಿ, ಮೊಬೈಲ್ ಜಾಸ್ತಿ ಆಗ್ಯದ್ರಿ. ಅದನ್ನ ದೂರ ಕೊಡ್ಬೇಕು. ಯಾಕಂತಂದ್ರೆ ಈಗ ನಮ್ಮ ಬದುಕು ನಡಿಬೇಕು. ಮೊಬೈಲಪ್ಪ ಅಂತಂದ್ರೆ ಅದು ಏನಾಗ್ತದೆ, ನಮಗೆ ಟೈಮ್ ಪಾಸ್ ಆಗ್ತದೆ. ಏನೋ ಒಂದು ಸಂಪರ್ಕಕ್ಕೆ ಮೊಬೈಲ್ ಬೇಕು. ಬದುಕ ನಡಿಬೇಕಪ್ಪ ಅಂತಂದ್ರೆ ಮೊಬೈಲ್ ಬೇಕಾಗಿಲ್ಲ. ಬೇಕಾಗಿಲ್ಲ ಸರ್, ಈಗ ಜನ ಹಂಗೆ ಆದ್ರೆ ಏನು ಮಾಡೋಕ್ಕಿಲ್ಲ ರೀ. ಹೌದು, ಯಾವುದಕ್ಕೆ ನೋಡಿದರೆ ರೊಕ್ಕ ಜಾಸ್ತಿ ಆದರೆ ಬುದ್ಧಿ ಜಾಸ್ತಿ ಆದ್ರೆ ಅದ್ರ ದುಡಿಮೆ ಇಲ್ಲ. ಹೌದು, ಅದ್ರಾಗ ಟೈಮ್ ಪಾಸ್ ಮಾಡ್ತಾರೆ ಹೊರತು ಹೊಲಕ್ಕೆ ಹೋಗಿ ದುಡಿದ್ರೆ ಆತ ಅಂಬುದು ಟೈಮ್ ಪಾಸ್ ತಿಳ್ಕೋದಿಲ್ಲ ಸರ್ ಈ ಜನ. ಹಿಂಗಾಗಿ ಭಾಳ ಕಡಿಮೆ ಆಗ್ಯದ ಸರ್ ಈ ಜನ. ಭಾಳಷ್ಟು ಖುಷಿ ಆಗುತ್ತೆ ಲಕ್ಷ್ಮಣ್ ಅವರೇ ನಿಮ್ಮ ಜೊತೆ ಮಾತನಾಡಿ. ತಮ್ಮ ಪಿತೃಾರ್ಜಿತ ಆಸ್ತಿ 5 ಎಕರೆ ಭೂಮಿ, ಜೊತೆಗೆ ತಮಗೆ ಪಿ ಯು ಸಿ ಓದಿದ ನಂತರ ಸರ್ಕಾರಿ ನೌಕರಿ ಬಂದಿತ್ತು. ಪಿ ಯು ಸಿ ಓದಿದ ನಂತರ ಕಂಡಕ್ಟರ್ ನೌಕರಿ ಬಂದಿತ್ತು, ತಾವು ಅದನ್ನು ತಿರಸ್ಕಾರ ಮಾಡಿದಿರಿ. ಈಗ ನಿಮಗೆ ಅನಿಸ್ತದೆ ಏನಪ್ಪಾ, ಸುಮ್ಮ ಸುಮ್ಮನೆ ನೌಕರಿ ಬಿಟ್ಟುಬಿಟ್ಟಿವಿ, ಇರುವಂಥ ಭೂಮಿ ಒಳಗೆ ಕೃಷಿ ಒಕ್ಕಲ್ತನ ಮಾಡ್ಕೊಂಡು ಹೋಗೋಣಂತ ಒಂದು ನಿರ್ಧಾರ ಮಾಡಿದ್ಮೇಲೆ ಈಗೇನಾಗ್ತಾ ಇದೆ, ಈಗ ಮರಳಿ ನೌಕರಿ ಸಿಗೋದಿಲ್ಲ? ಯಾಕಂತಂದ್ರೆ ವಯಸ್ಸಾಗೋಯ್ತು, ನಮಗೆ ಸಮಯವೂ ಕೂಡ ಜಾರಿತು. ಈಗ ಪಿತೃಾರ್ಜಿತ ಆಸ್ತಿ ತಂದೆಯವರ ಕಾಲಕ್ಕೆ ಅಥವಾ ತಂದೆಯವರ ಕೈ ಮೇಲೆ ತಮಗೆ ಸಿಕ್ಕಂತಹ 5 ಎಕರೆ ಭೂಮಿಯಲ್ಲಿ ತಾವು ಒಳ್ಳೆ ರೀತಿಯಿಂದ ಸಮಗ್ರ ಕೃಷಿ ರೀತಿಯಿಂದ ಕೃಷಿಯನ್ನು ಮಾಡಿದರೆ ಇನ್ನೂ ಕೂಡ ಕಾಲಾವಕಾಶ ನಿಮಗಿದೆ, ಒಳ್ಳೆ ರೀತಿಯಲ್ಲಿ ಕೃಷಿಯನ್ನು ಮಾಡಿರಿ. ಜೊತೆಗೆ ತಮಗೇನು ಕನಸಿದೆ, ಇನ್ನೊಂದು ವರ್ಷದಲ್ಲಿ ತಾವು ಲಿಫ್ಟ್ ಇರಿಗೇಷನನ್ನು ಇಟ್ಟುಕೊಂಡು 5 ಎಕರೆ ಭೂಮಿಯಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳ್ಕೊಂಡ್ರೆ ಸಾಕಷ್ಟು ಲಾಭ ಇದೆ. ವೈಜ್ಞಾನಿಕ ಮಾಹಿತಿಗಳು ಕೂಡ ನಮ್ಮಲ್ಲಿ ಸಾಕಷ್ಟು ಲಭ್ಯವಾಗಿದ್ದಾವೆ, ಸಿಗ್ತದೆ. ರೈತ ಸಂಪರ್ಕಕ್ಕೆ ಹೋಗ್ರಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗ್ರಿ, ಕೃಷಿ ಮಹಾವಿದ್ಯಾಲಯಕ್ಕೆ ಹೋಗ್ರಿ, ಏನೋ ಒಂದು ಸಬ್ಸಿಡಿ ತಗೊಂಡು ಓಡಾಟ ಮಾಡಿಕೊಂಡು ಏನಾದರೂ ಒಂದು ಸ್ಕೀಮ್ನಾಗ ನಿಮ್ಗೆ ಇಷ್ಟವಾದಂಥ ಒಂದು ಬೆಳೆಯನ್ನು ಬೆಳ್ಕೊಂಡ್ರೆ ಖಂಡಿತ ಒಕ್ಕಲ್ತನ ಕೈ ಹಿಡಿತದೆ. ನೀವು ಕಳ್ಕೊಂಡಂಥದ್ದನ್ನು ಮತ್ತೆ ಪಡ್ಕೊಳ್ಳಿಕ್ಕೆ ದೇವರು ಮತ್ತೊಂದು ಅವಕಾಶವನ್ನು ಕೊಟ್ಟಿರ್ತಾನೆ ಎಂಬಂತ ಒಂದು ವಿಚಾರವನ್ನು ನಾವು ತೆಲೆಗಿಟ್ಟುಕೊಂಡು ಒಕ್ಕಲ್ತನವನ್ನು ಮಾಡಿದರೆ ಖಂಡಿತ ನಿಮಗೆ ಒಳ್ಳೆಯ ಲಾಭ ಇದೆ. ಲಕ್ಷ್ಮಣ್ ಅವರೇ, ತಮ್ಮ ಕೃಷಿ ವಿಚಾರಗಳನ್ನು, ತಮ್ಮ ಬದುಕಿನ ಕೆಲವೊಂದು ವಿಷಯಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಲಕ್ಷ್ಮಣ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ರೈತ ಬಂಧವರೇ, ಇದುವರೆಗೆ ದೇವದೂರು ತಾಲೂಕಿನ ರಾಯನಕುಂಪಿ ಗ್ರಾಮದ ಲಕ್ಷ್ಮಣ್ ಅವರ ಕೃಷಿ ಅನುಭವಗಳನ್ನ ಆಲಿಸಿದ್ರಿ. ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 29.8-32.3°C, ಹಾಗೆಯೇ ಕನಿಷ್ಠ ಉಷ್ಣಾಂಶ 19.9-20.4°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 56-83% ಮತ್ತು ಕನಿಷ್ಠ ಆರ್ದ್ರತೆ 14-33% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 10-14 km/h ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಿ ಭತ್ತ, ದ್ವಿದಳ ಧಾನ್ಯಗಳು ಮತ್ತು ಇತರೆ ಆಹಾರ ಬೆಳೆಗಳಿಗೆ ಸಂಜೆಯ ಸಮಯದಲ್ಲಿ ಶೀತದ ಗಾಳಿಯಿಂದ ಸಂರಕ್ಷಿಸಲು ನೀರಾವರಿ ನಿರ್ವಹಣೆಯನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು, ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಶೀತ ವಾತಾವರಣದಲ್ಲಿ ಮಣ್ಣಿನ ಪೋಷಕಾಂಶಗಳನ್ನು ಅನ್ವಯಿಸಬೇಡಿ. ಕಳಪೆ ಬೇರಿನ ಚಟುವಟಿಕೆಯಿಂದಾಗಿ ಸಸ್ಯಗಳು ಆ ಒಂದು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈಗಾಗಲೇ ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳು ತೇವಾಂಶ 10-12%, ದ್ವಿದಳ ಧಾನ್ಯಗಳ ತೇವಾಂಶ 9%, ಎಣ್ಣೆಕಾಳುಗಳ ತೇವಾಂಶ 8% ಮತ್ತು ತರಕಾರಿ ಬೀಜಗಳು 5-6%. ಇದರಿಂದ ಹೆಚ್ಚು ದಿನ ಕೆಡದಂತೆ ಬೀಜಗಳನ್ನು ಸಂರಕ್ಷಣೆ ಮಾಡಬಹುದು. ಜೊತೆಗೆ ಉಗ್ರಾಣದ ಕೀಟಬಾಧೆಯನ್ನು ಕಡಿಮೆ ಮಾಡಬಹುದು. ಮುಂಚಿತವಾಗಿ ಬಿತ್ತಿದ ಜೋಳವು ಕಟಾವಿನ ಹಂತದಲ್ಲಿದ್ದು ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆಯ ಮೇರೆಗೆ ಕಟಾವನ್ನು ಮಾಡಬೇಕು. ಕಡಲೆಯಲ್ಲಿ ಕಾಯಕೊರಕದ ಹತೋಟಿಗಾಗಿ 0.3 ml ಇಂಡಾಕ್ಸಿಕಾರ್ಬ್ 14.5% ಮತ್ತು 0.2 ml ಸ್ಪೈನೋಸ್ಯಾಡ್ 45 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ರಾತ್ರಿಯ ಸಮಯದಲ್ಲಿ ಭತ್ತದ ನರ್ಸರಿ ಹಾಸಿಗೆಗಳನ್ನು ಪಾಲಿಥಿನ್ ಹಾಳೆಯಿಂದ ಮುಚ್ಚಿ ಮತ್ತು ಬೆಳಗ್ಗೆ ತೆಗೆಯಿರಿ. ಸಂಜೆ ನರ್ಸರಿ ಹಾಸಿಗೆಗಳಿಗೆ ನೀರು ಹಾಕುವುದು ಮತ್ತು ಬೆಳಗ್ಗೆ ನೀರನ್ನು ಹೊರಗೆ ತೆಗೆಯಬೇಕು. ಇನ್ನು ನಾಟಿ ಮಾಡುವ ಪೂರ್ವದಲ್ಲಿ ಭತ್ತದ ಸಸಿಯ ಬೇರುಗಳನ್ನು ಅಜೋಸ್ಪಿರಿಲಂ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡೋದ್ರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರಜನಕದ 25% ಕಡಿಮೆ ಮಾಡಬಹುದು. ಹತ್ತಿ ಬೆಳೆಯು ಕಟಾವಿನ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ರೈತ ಬಾಂಧವರಿಗೆ ತಿಳಿಯಪಡಿಸುವುದೇನೆಂದರೆ, ತೊಗರಿ ಬೀಜವನ್ನು ಒಣಗಿಸಿದ ಮೇಲೆ ಹೊಂಗೆ ಮತ್ತು ಔಡಲ 10 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಎಣ್ಣೆಯಿಂದ ಬೀಜೋಪಚಾರ ಮಾಡಿದ ನಂತರ ಉಗ್ರಾಣದಲ್ಲಿ ಸಂಗ್ರಹಿಸಿಡೋದ್ರಿಂದ ಮುಂದೆ ಧಾನ್ಯಗಳಿಗೆ ಬರುವ ಬುರುಬುರಿ ರೋಗದ ಕೀಟಬಾಧೆಯನ್ನು ತಡೆಗಟ್ಟಬಹುದು. ಈಗಾಗಲೇ ಕೊಯ್ಲು ಮಾಡಿದ ತೊಗರಿಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಗೋಣಿಚೀಲದಲ್ಲಿ ಶೇಖರಿಸಿ ಇಡಬೇಕು. ಬದನೆಕಾಯಿಯಲ್ಲಿ ಹಣ್ಣು ಕುರುವಿನ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮಿಕ್ವಿನ್ ಬೆಂಜೇಟ್ 5 HG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನಲ್ಲಿ ಇಳುವರಿ ಹೆಚ್ಚಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರೋದ್ರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರೋದ್ರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ರಾತ್ರಿಯ ತಾಪಮಾನ ಇಳಿಕೆಯಾಗಿರೋದ್ರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿ ಆಡದಂತೆ ನೋಡ್ಕೋಬೇಕು. ಇನ್ನು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಆಲಿಸಿದ್ರಿ. ಈಗ ಪೇಟೆಧಾರಣೆಯನ್ನ ಆಲಿಸೋಣ. ಲಿಂಗಸೂರಿನವರು ಕಳಿಸತಕ್ಕಂಥ ಮಾರುಕಟ್ಟೆಯ ಪೇಟೆಧಾರಣೆ ಈ ರೀತಿಯಾಗಿರುತ್ತದೆ. ಕನಿಷ್ಠ ಹಾಗೂ ಗನಿಷ್ಠ ಮಟ್ಟದಲ್ಲಿ ಸಜ್ಜೆ 2250-2600, ಜೋಳ 2050-2300, ಭತ್ತ ಸೋನಾ ಮುಸುರಿ 2130-2835, ತೊಗರಿ 7190-7650. ಇದುವರೆಗೆ ಲಿಂಗಸೂರಿನವರು ಮಾರುಕಟ್ಟೆಯವರು ಕಳಿಸಿಕೊಟ್ಟಿರತಕ್ಕಂಥ ಪೇಟೆ ಧಾರಣೆಯನ್ನು ಆಲಿಸಿದಿರಿ. ಇದಾಗಿತ್ತು ಈಗಿನ ಪೇಟೆ ಧಾರಣೆ. ರೈತ ಬಾಂಧವರು, ಇದಾಗಿತ್ತು ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ. ಸರಸರೆ ಜಗತ್ತು ಮಾತಾ. ರೈತ ಬಾಂಧವರಿಗೆ ಆಲಿಸೋಣ ಹುಲಿ ಹೈದರ್ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದೆ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಅರೆ ಅಣ್ಣ ಅವರ, ಇಲ್ಲಿ ಕೇಳಿ, ನಿಮ್ಗೆ ಆ ಮೆಸೇಜ್ ಬಂದಿತ್ತಾ? ಲಾಟ್ರಿ ಹೊಡೆದಿದೆ, ಲಿಂಕ್ ಕ್ಲಿಕ್ ಮಾಡಿ ಯು ಪಿ ಐ ಪಿನ್ ಹಾಕಿ ಹಣ ಸಿಗುತ್ತೆ ಅಂತ. ಇಲ್ಲಿ ಯು ಪಿ ಐ ಪಿನ್ ಕೊಡ್ತೀರಾ, ಅಲ್ಲಿಂದ ಹಣ ಹೋಗುತ್ತೆ. ನೆನಪಿರ್ಲಿ, ಯು ಪಿ ಐ ಸೇಫ್ ಇದೆ, ಆದ್ರೆ ಯಾರಾದ್ರೂ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಮದಲಾಂಜಿಗ ಚರಣ ಶಂಕರ ಗಂಡಗ ಶರಣ ಏಕ ಬಾಬುದಲೇ ಶಿವ ಶರಣ. ಮದಲಾಂಜಿಗ ಶರಣ ಶಂಕರ ಗಂಡಗ ಶರಣ ಏಕ ಬಾಬುದಲೇ ಶಿವ ಶರಣ. ಮದಲಾಂಜಿಗ ಚರಣ ಶಂಕರ ಗಂಡಗ ಶರಣ ಏಕ ಬಾಬುದಲೇ ಶಿವ ಶರಣ. ಶಿವ ಶರಣ ನಂಬಸವಾಗಿ ನಾಲ್ಕು ಪಾದಕ್ಕೆ ಶಿವ ಶರಣ. ಮೊದಲಾಂತಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದಲೇ ಶಿವ ಶರಣ. ಶಿವ ಶರಣ ನಂಬಸವಾಗಿ ನಾಲ್ಕು ಪಾದಕ್ಕೆ ಶಿವ ಶರಣ. ಮೊದಲಾಂತಿಗ ಶರಣ ಶಂಕರ ಗಂಡಗೆ ಶರಣ ಏಕ ಬಾವುದಲೇ ಶಿವ ಶರಣ. ಏಕ ಬಾವುದಲೇ ಶಿವ ಶರಣ ನಂಬಸವಾಗಿ ನಾಲ್ಕು ಪಾದಕ್ಕೆ ಶಿವ ಶರಣ. ಕಳಿಕ ರಾಮ ರಾಮ ಆಸ ಬಂಡಿಯ ಮೇಲೆ ಪಾದ ಮೂಡ ಪಾದ ಮೂಡವ ಪರಿ ಪರಿ ನಂಬಸವಾದ ಯಾನ ಜಡಕಕ್ಕೆ ಆಸ ಬಂಡಿಯ ಮೇಲೆ ಭವನಾರು ಪಾದ ಮೂಡವ ಪರಿ ಪರಿ ಬಂಡಿಯ ಮೇಲೆ ಭವನಾರ ಪಾದ ಮೂಡವ ಪರಿ ಪರಿ ಪಾದ ಮೂಡವ ಪರಿ ಪರಿ ನಂಬಸವಾದ ಯಾನ ಜಳಕಕು ಬಂಡಿಯ ಮೇಲೆ ಭವನಾರ ಪಾದ ಮೂಡವ ಪರಿ ಪರಿ ಪ ಕಾರಣ ದಾರಿಲ ಸಾಲ ತೆಂಗಿನ ಮಾರ ಕೊಂಗಿ ಕೊಂಗಿಗೆ ಎಳೆಗಾಯೆ ಸಂಗಮನ ದಾರಿಲ ಸಾಲ ತೆಂಗಿನ ಮಾರ ಕೊಂಗಿ ಕೊಂಗಿಗೆ ಎಳೆಗಾಯೆ ಸಂಗಮನ ದಾರಿಲ ಸಾಲ ತೆಂಗಿನ ಮಾರ ಕೊಂಗಿ ಕೊಂಗಿಗೆ ಎಳಿಗಾಯೆ ಕೊಂಗಿ ಕೊಂಗಿಗೆ ಎಳಿಗಾಯ ನಂಬಸವ ಬಿಲ್ಲಿ ಬಗದಾನೋ ಬಿಳಿಗಾಯೋ ಏರಬಾರದ ಗುಡ್ಡ ಏರನ ನಂಬಸವ ಏರಿ ಮೈದಾನ ಎಳವಲ್ಲ ಏರಬಾರದ ಗುಡ್ಡ ಏರನ ನಂಬಸವ ಏರಿ ಮೈದಾನ ಎಳವಲ್ಲ ಎರಿಯಂಟಿ ಬರಿಗಾಲ ನಡವಿ ನಗಿನ ಮುಳ್ಳ ಗೆಳೆಯ ನಿನ ಕಳೆದೆ ಬರುವಾಗ ಗೆಳೆಯ ನಿನ ಕಳೆದೆ ಬರುವಾಗ ಕಣ್ಣೀರ್ ತಡದ ಮಳೆಯಾಗೆ ಸುರದಾವು ಎರಿಯಂಟಿ ಬರಿಗಾಲ ನಡವಿ ನಗಿನ ಮುಳ್ಳ ಗೆಳೆಯ ನಿನ ಕಳೆದೆ ಬರುವಾಗ ಗೆಳೆಯ ನಿನ ಕಳೆದ ಬರುವಾಗ ಕಣ್ಣೇರು ತಡದ ಮಳೆಯಾಗೆ ಸುರಿದಾವು ಎಂಟೆತ್ತ ಒಡಕಂದ ಕಂಟಾಗ ಬರುವಾಗ ಗಂಟು ಬಿದ್ದಾಳು ಇದೆ ಮಾಯೆ ಬಿದ್ದಾಳ ಇದು ನಾಯಿ ಒಟ್ಟಿಲ ಬಂಟ ಉಟ್ಟಾನೋ ಬಸವಣ್ಣ ಎಂಟೆತ್ತ ಒಡಕಂದ ಕಂಟಾಗ ಬರುವಾಗ ಗಂಟು ಬಿದ್ದಾಳ ಇದು ಮಾಯೋ ಎಂಟೆತ್ತ ಒಡಕಂದ ಕಂಟಾಗ ಬರುವಾಗ ಗಂಟು ಬಿದ್ದಾಳ ಇದು ಮಾಯೆ ಬಿದ್ದಾಳ ಇದು ನಾಯ ಒಟ್ಟಿದ ಬಂಟ ಉಟ್ಟಾನ ಬಸವಣ್ಣ ಓ ಗೆಳೆಯ ಬರದಾನಂದ ಗೆಳತಿನೊಳಗೆ ಮಾಡೇ ಅರದಾರಿ ಗೆಳೆಯ ಬರಲಿಲ್ಲ ಗೆಳೆಯ ಬರದಾನ